ಸಂಚಾರ ಆರಂಭ. ನಾಳೆ ಚಿಕ್ಕಮಗಳೂರು ಉತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಮುಖ್ಯವಾಹಿನಿ ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಆರು ಗಂಟೆ ಐವತ್ತು ನಿಮಿಷ ನಲವತ್ತು ಸೆಕೆಂಡುಗಳು. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಳೇಬೀಡಿನ ಪುಷ್ಪಗಿರಿಯಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಕೃಷಿ ಮೇಳ ಕುರಿತು ಬಾನುಲಿ ಸರಣಿ ಕೇಳುವಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು ಒಂಬತ್ತನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ಹಳೇಬೀಡಿನ ಪುಷ್ಪಗಿರಿಯಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಕೃಷಿ ಮೇಳ ಕುರಿತು ಬಾನುಲಿ ವರದಿ. ರೈತ ಬಾಂಧವರೇ, ಕಳೆದ ಶುಕ್ರವಾರ ಅಂದರೆ ಜನವರಿ ತಿಂಗಳ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೇಲೂರು ತಾಲೂಕು ಹಳೇಬೀಡಿನ ಸಮೀಪವಿರುವ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ಶ್ರೀ ಪುಷ್ಪಗಿರಿ ಸಾವಯವ ಕೃಷಿ ಸಂಘದ ದಶಮಾನೋತ್ಸವ, ಎಫ್ಪಿಒ ರೈತ ಉತ್ಪಾದಕರ ಸಂಸ್ಥೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಹಾಸಂಸ್ಥಾನದ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ಪುಷ್ಪಗಿರಿ ಸಾವಯವ ಕೃಷಿಕರ ಬಳಗದ ಚಂದನ್ ಕುಮಾರ್ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಪುಷ್ಪಗಿರಿ ಸಾವಯವ ಕೃಷಿಕರ ಬಳಗದ ಕಾರ್ಯದರ್ಶಿಗಳಾದ ಎಸ್ಎನ್ ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿದ್ದ ಗಣ್ಯರು ಹಾಗೂ ಎಲ್ಲರನ್ನ ಸ್ವಾಗತಿಸಿದರು. ನಂತರ ವೇದಿಕೆಯಲ್ಲಿನ ಗಣ್ಯರು ದೀಪವನ್ನು ಬೆಳಗಿಸಿ ಧಾನ್ಯವನ್ನ ಮಡಿಕೆಗೆ ಸುರಿಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪುಷ್ಪಗಿರಿ ಸಾವಯವ ಕೃಷಿಕರ ಬಳಗದ ಖಜಾಂಚಿಗಳಾದ ಮೀನಾಕ್ಷಿ ಸೋಮಶೇಖರ್ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ರೈತ ಉತ್ತೇಜಕ ಸಂಸ್ಥೆ ಬೆಂಗಳೂರು ಮತ್ತು ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಪುಷ್ಪಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 19/7/2010 ದಿನಾಂಕ 11/10/2010 ಶ್ರೀಮಠದಲ್ಲಿ ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಂದು ಪ್ರಾರಂಭಗೊಂಡು ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ 12 ವಾರಗಳ ಕಾಲ ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ತರಬೇತಿ ನೀಡಲಾಗುತ್ತಿತ್ತು. ಅದರಲ್ಲಿ ಕೃಷಿ ಕಾಲೇಜಿನ ಸಾವಯವ ಕೃಷಿ ತರಬೇತಿ ಮತ್ತು ಕೃಷಿ ಕಾಲೇಜಿನ ಸಾವಯವ ಕೃಷಿ ತಜ್ಞರು ಮತ್ತು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ಪ್ರಗತಿಪರ ಕೃಷಿಕರಾದ ರೈತರಿಂದ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಕರೆಯಿಸಿ ರೈತರಿಗೆ ತರಬೇತಿ ನೀಡಲಾಗುತ್ತಿತ್ತು. ತರಬೇತಿಯ ಅವಧಿಯಲ್ಲಿ ಜೀವಾಮೃತ ಮತ್ತು ಘನಾಮೃತ ಹಾಗೂ ಎರೆಹುಳು ಗೊಬ್ಬರಗಳನ್ನು ತಯಾರಿಕೆಗಳ ಪ್ರತ್ಯಕ್ಷತೆಗಳನ್ನು ಶ್ರೀಮಠದ ಆವರಣದಲ್ಲಿಯೇ ಮಾಡಲಾಗುತ್ತಿತ್ತು. ತರಬೇತಿಯ ಅವಧಿಯಲ್ಲಿ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ನೀಡಲಾಗುತ್ತಿತ್ತು. ಹೀಗೆ 12 ವಾರಗಳಲ್ಲಿ ತರಬೇತಿ ಪಡೆದ 50 ಜನ ರೈತರಿಗೆ ದಿನಾಂಕ 22/2/2011 ಸಾವಯವ ತರಬೇತಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ರೈತ ಉತ್ತೇಜಕ ಸಂಸ್ಥೆಯ ಮುಖ್ಯಸ್ಥರು ಮತ್ತು ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಜಿಕೆ ವೀರೇಶ್ ಅವರು ಪರಮ ಪೂಜ್ಯರ ಶ್ರೀ ನೆರವಿನೊಂದಿಗೆ ತರಬೇತಿ ಶಿಬಿರವನ್ನು ಅಂದರೆ ಸಾವಯವ ಕೃಷಿ ಕ್ಷೇತ್ರ ಪಾಠಶಾಲೆಯನ್ನು ನಡೆಸಿದರು. ತರಬೇತಿ ಪಡೆದ 50 ಜನ ರೈತರು ಸೇರಿ ದಿನಾಂಕ 18/11/2010 ಪ್ರಾರಂಭವಾದದ್ದು ಈ ಶ್ರೀ ಪುಷ್ಪಗಿರಿ ಸಾವಯವ ಕೃಷಿಕರ ಬಳಗ. ನಂತರ ಮುಂದಿನ ದಿನಗಳಲ್ಲಿ ಕೃಷಿ ಬಳಗವು ಪರಮ ಪೂಜ್ಯ ಶ್ರೀಗಳ ಆಶ್ರಯದಲ್ಲಿ ಸುಮಾರು 4 ಹಂತಗಳಲ್ಲಿ ಸುಮಾರು 200 ಜನ ರೈತರಿಗೆ ಸಾವಯವ ಕೃಷಿ ತರಬೇತಿಯನ್ನು ನೀಡಲಾಯಿತು. ಮತ್ತು ಪ್ರತಿ ವರ್ಷ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ತೀಕೋತ್ಸವದಂದು ಕೃಷಿ ಮೇಳ ಜಾನುವಾರು ಜಾತ್ರೆ ನಡೆಸಿಕೊಂಡು ಬರುತ್ತಿದ್ದು ಆ ಸಂದರ್ಭದಲ್ಲಿ ಸಾವಯವ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ ಪ್ರಗತಿಪರ ರೈತ ಶ್ರೀಯುತ ಗುರುಸ್ವಾಮಿಗೌಡರಿಗೆ ಉರುಗರಕ್ಷಕ ಶೇಷಶೆಟ್ಟಿಯವರಿಗೆ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಎರೆಹುಳು ಗೊಬ್ಬರ ತಯಾರಕರಾದ ಜಿನೇಚಂದ್ರ ಅವರಿಗೆ ಪರಿಸರ ಸಂರಕ್ಷಕ ಅನುಗುಳಾಲು ಕೃಷ್ಣಮೂರ್ತಿಯವರಿಗೆ ಮತ್ತು ಪರಿಸರ ಪ್ರೇಮಿ ಸದಾಶಿವಯ್ಯ ಅವರಿಗೆ ಪುಷ್ಪಗಿರಿ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿತ್ತು. ಮತ್ತು ನಮ್ಮ ಬಳಗದ ಸದಸ್ಯರು ಜೇನು ಕೃಷಿ ತರಬೇತಿಯನ್ನು ಪಡೆದು ಜೇನು ಕೃಷಿಯನ್ನು ಮಾಡಲಾಗುತ್ತಿತ್ತು. ದಿನಾಂಕ 15/8/2020 ನಡೆದ ಸಂಘದ ಮಾಸಿಕ ಸಭೆಯಲ್ಲಿ ಒಂದು ಹೊಸ ತೀರ್ಮಾನವನ್ನು ತೆಗೆದುಕೊಂಡು ಮುಂದಿನ ಮಾಸಿಕ ಸಭೆಯನ್ನು ಪ್ರತಿ ತಿಂಗಳು 2ನೇ ಶನಿವಾರ ಒಬ್ಬ ರೈತರ ತೋಟದಲ್ಲಿ ನಡೆಸುವಂತೆ ಸಭೆಯಲ್ಲಿ ತೀರ್ಮಾನಿಸಿ ಅಂದಿನಿಂದ ನಮ್ಮ ಬಳಗದ ಒಬ್ಬ ರೈತರ ತೋಟದಲ್ಲಿ ಮಾಸಿಕ ಸಭೆಯನ್ನು ನಡೆಸುತ್ತಾ ಬಂದಿದ್ದು ಇಂದು ನಮ್ಮ ಬಳಗವು ಪರಮ ಪೂಜ್ಯರ ನೇತೃತ್ವದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ICARನ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಂಇ ಧನಂಜಯ ಅವರು ಮುಂದಿನ 4-5 ವರ್ಷಗಳಲ್ಲಿ ಎಫ್ಪಿಒಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದ್ದು 100ಕ್ಕೂ ಹೆಚ್ಚು ಎಫ್ಪಿಒಗಳನ್ನು ಸೃಷ್ಟಿಸಲಾಗುವುದು ಎಂದರು. ಸಾವಯವ ಕೃಷಿ ಸಂಘದ ಜೊತೆಯಲ್ಲಿ ಎಫ್ಪಿಒಗಳ ಸ್ಥಾಪನೆ ಸ್ವಾಗತಾರ್ಹ. ಎಫ್ಪಿಒ ಚಟುವಟಿಕೆ ವಿಸ್ತರಣೆಗಾಗಿ ICARನಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಾವಯವ ರೈತರು ಏನು ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸೂಕ್ತವಾದ ಮಾರ್ಕೆಟಿಂಗ್ ವ್ಯವಸ್ಥೆ ಇನ್ನೂ ಆಗಿರಲಿಲ್ಲ. ಕಳೆದ 2 ವರ್ಷದ ಸತತವಾದ ಪ್ರಯತ್ನದಿಂದ ಮೊನ್ನೆ ತಾನೇ ದೇಶ ಮಟ್ಟದಲ್ಲೊಂದು ಸಾವಯವ ಪದಾರ್ಥಗಳ ಮಾರಾಟಕ್ಕಾಗಿನೇ ಒಂದು ಕೋಆಪರೇಟಿವ್ ಒಂದು ವ್ಯವಸ್ಥೆನ ದೇಶ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸುಭಿಕ್ಷಾ ಫಾರ್ಮರ್ಸ್ ಟು ಕನ್ಸ್ಯೂಮರ್ಸ್ ಅಂತ ಒಂದು ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ. ಗುರುಗಳ ಒಂದು ನೇತೃತ್ವದಲ್ಲಿ ಏನು ಈ ಸಾವಯವ ಕೃಷಿಗೂ ಸಹಿತ ಏನು ಒತ್ತು ನೀಡ್ತಾ ಇದ್ದಾರೆ, ಅದಕ್ಕೆ ಏನು ಮುಂದಿನ ದಿನಗಳಲ್ಲಿ ಮಾರ್ಕೆಟಿಂಗ್ ಸಮಸ್ಯೆಗಳು ಬರದಂಗೆ ಈ ಕೋಆಪರೇಟಿವ್ ಜೊತೆಗೆ ಅವರು ಸಹಿತ ಕೈ ಜೋಡಿಸ್ಕೊಂಡು ಆ ಒಂದು ವೇದಿಕೆಯನ್ನು ಬಳಸ್ಕೊಂಡು ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಹುಟ್ಟಾಕಬೇಕು ಅಂತ ಒಂದು ಹೇಳ್ತಾ ಬರೋ ದಿನಗಳಲ್ಲಿ ಏನು ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನು ಮುಂದಿನ 4-5 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಹುಟ್ಟಾಕಬೇಕು ಅಂತ. ಕಾರಣ ಒಬ್ಬ ರೈತ ಏನು ಬೆಳೆದಿರ್ತಾನೆ ಅವನು ಮಾರ್ಕೆಟನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ 1,000 ಜನ ರೈತರು ಯಾವುದೋ ಒಂದು ಪದಾರ್ಥ ಬೆಳೆದ್ರೆ ಆ ಪದಾರ್ಥವನ್ನು ಒಂದು ಕಡೆ ಶೇಖರಿಸಿ ಅದನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ಅದಕ್ಕೊಂದು ಹೆಸರಿಟ್ಟು, ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಗುರುಗಳದ್ದೆಲ್ಲ ಒಂದು ಕಡೆ ನಾನು ಜಾಲತಾಣದಲ್ಲಿ ನೋಡಿದೆ, ಅವ್ರದ್ದು ಒಂದು ಕಾಫಿ ಪೌಡರ್ ಮಾಡೋವಂಥ ಒಂದು ಕಾರ್ಯಕ್ರಮವನ್ನು ಮೊನ್ನೆ ಜಸ್ಟ್ 1 ವಾರದಿಂದ ನಾನು ಅವ್ರದ್ದು ಜಾಲತಾಣದಲ್ಲಿ ನೋಡ್ತಾ ಇದ್ದೆ. ಅಂಥ ಯಾವುದೇ ಒಂದು ಪದಾರ್ಥಗಳನ್ನು ಒಬ್ಬ ರೈತ ಮಾಡೋದಕ್ಕೂ 1,000 ಜನದ ಒಂದು ಗುಂಪು ಮಾಡೋದಕ್ಕೂ ಅದು ಒಂದು ವಿಶೇಷವಾದ ಶಕ್ತಿ. ರೈತರಿಗೆ ಶಕ್ತಿ ತುಂಬ ಒಂದು ಉದ್ದೇಶದಿಂದ ಏನು ಇವು ರೈತ ಉತ್ಪಾದಕ ಸಂಸ್ಥೆಗಳನ್ನು ದೇಶಾದ್ಯಂತ 10,000 ಸಂಸ್ಥೆಗಳನ್ನು ಹುಟ್ಟಾಕಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳದ್ದು ಒಂದು ತೀರ್ಮಾನ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಗುರುಗಳು ಸಹಿತ ಒಂದು ಹೆಜ್ಜೆ ಇಟ್ಬಿಟ್ಟು ಸಾವಯವ ಕೃಷಿ ಸಂಘದ ಜೊತೆಗೇನೆ ರೈತ ಉತ್ಪಾದಕ ಸಂಸ್ಥೆನೂ ಸಹಿತ ಈ ಪುಷ್ಪಗಿರಿ ಅಧೀನದಲ್ಲಿ ಮಾಡ್ತಾ ಇರೋದು ಭಾಳ ಹೆಮ್ಮೆ ಪಡೋಂಥ ವಿಷಯ. ನಮ್ಮ ಸಂಸ್ಥೆನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಾಗ್ಬೋದು, ಸ್ತ್ರೀಶಕ್ತಿ ಸಂಘಗಳಾಗ್ಬೋದು, ಯುವಕರ ಒಂದು ಸಂಘ ಸಂಸ್ಥೆಗಳಾಗ್ಬೋದು, ಇವೆಲ್ಲವಕ್ಕೂ ವಿಶೇಷವಾದ ತರಬೇತಿ ಹಾಗೂ ಅವರು ವ್ಯವಹಾರಕ್ಕೆ ಬೇಕಾದಂಥ ಒಂದು ಏನು ಮಾಹಿತಿಗಳು ಇದೆ ಇವನ್ ಪ್ರಾಜೆಕ್ಟ್ ಮಾಡೋ ವಿಷಯದಲ್ಲಿ ಸಹಿತ ನಾವು ತರಬೇತಿ ಕೊಡ್ತೀವಿ. 6 ತಿಂಗಳು ಅವರಿಗೆ ನಾವು ಇನ್ಕ್ಯುಬೇಷನ್ ಅಂತ ಮಾಡ್ತೀವಿ. ನಮ್ಮ ಸಂಸ್ಥೆನಲ್ಲಿ ಇಟ್ಕೊಂಡು ಅವರಿಗೆ ಒಂದು ಧೈರ್ಯ ಬರಬೇಕು. ನಾನು ಒಂದು ಉದ್ದಿಮೆ ಮಾಡ್ಬೋದು ಕೃಷಿನಲ್ಲಿ, ಅದರಿಂದ ನಾನು ನನ್ನ ಒಂದು ಸ್ವಂತ ಉದ್ಯೋಗವನ್ನು ನಾನು ಪಡ್ಕೋಬಹುದು ಮತ್ತೆ ಧೈರ್ಯದಿಂದ ನಾನು ಆ ಕಾರ್ಯದಲ್ಲಿ ಮುಂದುವರಿಬಹುದು ಅನ್ನೋದು ನಾವು ಹುಟ್ಟಾಕ್ಲಿಕ್ಕೆ 6 ತಿಂಗಳು ನಮ್ಮ ಸಂಸ್ಥೆನಲ್ಲಿ ತರಬೇತಿ ಕೊಡ್ತೀವಿ. ಇದು 9 ಕೋಟಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ, ನಮ್ಮ ಸಂಸ್ಥೆ ಅಧೀನದಲ್ಲಿದೆ. ರೈತ ಉತ್ಪಾದಕ ಸಂಘಗಳಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲವಕ್ಕೂ ಸಹಿತ ಏನಾದರೂ ನಮ್ಮ ಸಂಸ್ಥೆನಲ್ಲಿ ತರಬೇತಿ ಅವಶ್ಯಕತೆ ಇದ್ರೆ ನಮ್ಮನ್ನ ಯಾವ ಸಂದರ್ಭದಲ್ಲೂ ಸಂಪರ್ಕ ಮಾಡಿದರೆ ಸೂಕ್ತ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆ ಅಧೀನದಲ್ಲಿ ನಾವು ಮಾಡಲಿಕ್ಕೆ ಕಾತರದಿಂದ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಈ ವೇದಿಕೆಯಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ, ಗುರುಗಳು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ, ಎಲ್ಲರಿಗೂ ಈ ಆಯೋಜಕರಿಗೆ ವಂದಿಸ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಲಿಂಗೇಶ್ ಅವರು ಮಾತನಾಡುತ್ತಾ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ಕಡಿಮೆ ಇದ್ದಂತಹ ಕೃಷಿಯ ಉತ್ಪಾದನಾ ಗುಣಮಟ್ಟ ಇಂದು ಬಹಳಷ್ಟು ಉತ್ಕೃಷ್ಟ ಮಟ್ಟದಲ್ಲಿದೆ. ವಿಜ್ಞಾನಿಗಳ ತಂತ್ರಜ್ಞಾನದ ಆವಿಷ್ಕಾರ ಹಾಗೂ ರೈತರ ಶ್ರಮದಿಂದ ಇಂದು ನಾವು ನೀವೆಲ್ಲ ಬಹಳ ಸಬಲರಾಗಿದ್ದೇವೆ. ಸಿರಿಧಾನ್ಯಗಳ ಸಾಗುವಳಿಗೆ ಹೆಚ್ಚಿನ ಆದ್ಯತೆ ಕೊಡುವುದರ ಜೊತೆಗೆ ಎಫ್ಪಿಒಗಳ ಸ್ಥಾಪನೆ ಆಗಬೇಕು ಎಂದರು. ಕೃಷಿ ಪ್ರಾರಂಭದಲ್ಲಿ ಸ್ವತಂತ್ರದ ಸಂದರ್ಭದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿತ್ತು. ಅಂದಿದ್ದಂಥದ್ದು 30 ಕೋಟಿ ಜನಸಂಖ್ಯೆ, ಇವತ್ತು ಇರೋದು 130 ಕೋಟಿಗಿಂತಲೂ ಸಹ ಅಧಿಕ ಜನಸಂಖ್ಯೆ ಈ ದೇಶದಲ್ಲಿದೆ. ಬ್ರಿಟಿಷ್ ಬಿಟ್ಟೋದಂಥ ಕಾಲದಲ್ಲಿ ಕೃಷಿ ಎಲ್ಲ ಉತ್ಪನ್ನಗಳನ್ನು ಸಹ ಅಷ್ಟು ಜನಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆ ನಾವು ಮಾಡ್ತಿರಲಿಲ್ಲ. ಹೊರದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗಿತ್ತು, ಅನೇಕ ದೇಶಗಳನ್ನು ಅವಲಂಬಿಸಬೇಕಾಗಿತ್ತು. ಊಟಕ್ಕೋಸ್ಕರವಾಗಿ ನಾವು ಪರದಾಡ್ತಕ್ಕಂಥ ಪರಿಸ್ಥಿತಿ ಅವತ್ತಿತ್ತು. ಆಳಿದಂಥ ಎಲ್ಲ ಸರ್ಕಾರಗಳು ಸಹ ಕೃಷಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟಿದ್ರ ಪ್ರಯುಕ್ತವಾಗಿ, ಅದರಲ್ಲೂ ವಿಶೇಷವಾಗಿ ಬಾಬು ಜಗಜೀವನ್ ರಾಮ್ ಕಾಲದಲ್ಲಿ ಉತ್ಪಾದನೆಗೆ ಒಂದು ಹಸಿರು ಕ್ರಾಂತಿಯನ್ನು ಮಾಡಿದ್ರು. ಅದೇ ಈ ಎಲ್ಲದರ ಫಲವಾಗಿ ಇವತ್ತು ಕೃಷಿ ಈ ದೇಶದಲ್ಲಿ ಸ್ವಾವಲಂಬನೆಯನ್ನು ಪಡೆದಿದೆ. ವಿಜ್ಞಾನಿಗಳಾದ ಅವರ ಅವಿರತ ಶ್ರಮ, ಅನೇಕ ಅನೇಕ ಆವಿಷ್ಕಾರಗಳು, ಅನೇಕ ಅನೇಕ ಆಹಾರದಲ್ಲಿ ಹೈಬ್ರಿಡ್ ತಳಿಗಳು ಮುಂತಾದ ತಳಿಗಳಿಂದಾಗಿ ಇವತ್ತು ನಾವು 132 ಕೋಟಿಗೂ ಸಹ ಆಹಾರ ಧಾನ್ಯವನ್ನು ಒದಗಿಸುವಲ್ಲದಲ್ಲಿ ಸ್ವಾವಲಂಬನೆಯನ್ನು ಒದಗಿಸಿರುವುದಲ್ಲದೆ ಹೊರದೇಶಗಳಿಗೂ ಸಹ ರಫ್ತು ಮಾಡ್ತಕ್ಕಂಥ ಮಟ್ಟದಲ್ಲಿ ನಮ್ಮ ರೈತ ಇವತ್ತು ಬೆಳೆದಿದ್ದಾನೆ. ವಿಶ್ವ ಸಿರಿಧಾನ್ಯ ದಿನಾಚರಣೆ ಆಚರಣೆ ಮಾಡಿದು, ಇದೆಲ್ಲ ಸಹ ನಿಮಗೆ ಇಟ್ಟಿರ್ತಕ್ಕಂಥದ್ದು ಊರ್ಗ, ಆಮೇಲೆ ಬೇರೆ ಬೇರೆ ಏನೇನೋ ಸಾವಕ್ಕಿ ಅನ್ನ ಬೆಳೀತಾ ಇದ್ದು ಯಾವುದು ಇಲ್ಲಕ್ಕೆ ಇಲ್ಲ. ನಾವು ರಾಗಿ ಜೊತೆ ಸಾವಕ್ಕಿ ಆಗ್ತಾ ಇದ್ದು, ನವಣೆ ಬೆಳೀತಾ ಇದ್ದು, ಎಲ್ಲದೂ ಊಟ ಮಾಡ್ತಾ ಇದ್ದು, ಉರುಳಿ ಪ್ರತಿಯೊಂದು ಧಾನ್ಯನೂ ಸಹ ನಾವು ಬೆಳ್ಕೊಂಡು ಬರ್ತಾ ಇದ್ದು. ಇವತ್ತು ಯಾವುದೂ ಸಹ ಬೆಳೆಯೋ ಸ್ಥಿತಿಗಿಲ್ಲ. ಕಮರ್ಷಿಯಲ್ ಕ್ರಾಪ್ ಬೆಳೆದು ಬೆಳೆದು ಅವ್ರ ಜೊತೆ ಇವತ್ತು ಎಲ್ಲದರಲ್ಲೂ ಸಹ ವಿಮುಖರಾಗಿ ಅಡಿಗಾರ ಉಕ್ಕೆ ಹೊಡಿತಾಯಿದ್ದು ಹೊಡಿತಾ ಇಲ್ಲ. ಎತ್ತುಗಳು ಯಾರ ಮನೆಯಲ್ಲೂ ಇಲ್ಲ. ಕೇವಲ ಟ್ರ್ಯಾಕ್ಟರ್ನ 2 ಮಗಳು ಬೇಸೆ ವಾಡಿಸ್ಬಿಡೋದು. ಬರೀ ಮುಸ್ಕಿನ ಜೋಳ ಬೆಳಿತೀವಿ, ಇಲ್ಲ ಸೂರ್ಯಕಾಂತಿ ಬೆಳಿತೀವಿ, ಇಷ್ಟು ಬಿಟ್ಟು ರೈತನ ಏನೂ ಮಾಡ್ತಾ ಇಲ್ಲ. ಸಿರಿಧಾನ್ಯಕ್ಕೆ ಮತ್ತೆ ನಾವು ಪುನಃ ವಾಪಸ್ ಬರಬೇಕಾಗಿದೆ. ಹಿಂದೆ ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹೇಳೋರು. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇದ್ದು ಹಬ್ಬದಲ್ಲಿ ಮಾತ್ರ ಅಕ್ಕಿ ತರ್ತಾ ಇದ್ದು ಬಡತನ ಕಾರಣ ಇದ್ರೆ ಏನೇ ಇರ್ಬೋದು, ಬಾಣಂತಿ ಬಸರಿದ್ರೆ ಮಕ್ಕಳಿದ್ರೆ ಅವ್ರಿಗೆ ಮಾತ್ರ ಅನ್ನ ಕೊಡ್ತಿದ್ರು, ಹಬ್ಬದಲ್ಲಿ ಅನ್ನ ಊಟ ಮಾಡ್ತಾ ಇದ್ರು. ಇವತ್ತ ಅಕ್ಕಿ ತಂದು ಜೊಳ್ಳಕ್ಕಿ ತಿಂದು ಹೊಟ್ಟೆ ಬೆಳೆಸ್ಕೊಂಡು ಇವತ್ತು 1 ಕ್ವಿಂಟಾಲ್ ನೆಸಿ ಹೊರತಕ್ಕಂಥ ರೈತ ಇವತ್ತು 50 ಕೆಜಿ ಹೊರಕಾಗ್ತಾಯಿಲ್ಲ, 25 ಕೆಜಿ ಬ್ಯಾಗ್ಗಳು ಬಂದಿದ್ದಾವೆ, ಮತ್ತೆ 10 ಕೆಜಿ ಬರ್ತವೇನೋ ಗೊತ್ತಿಲ್ಲ ಮುಂದಿನ ಜೀವನ ಕ್ರಮದಲ್ಲಿ. ದಯಮಾಡಿ ಇವತ್ತು ಮತ್ತೆ ಸಾವಯವ ಕೃಷಿ ಬೆಳೆಸಬೇಕಾಗಿದೆ. ಅದ್ರ ಜೊತೆಗೆ ಈ ರೀತಿಯಾದಂಥ ಒಂದು ಏನು ಸಿರಿಧಾನ್ಯಗಳಿದೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ, ಇವತ್ತು ಕೃಷಿ ಇಲಾಖೆ ವಿಶೇಷವಾಗಿ FPOಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಬೇಲೂರು ತಾಲೂಕಿನಲ್ಲಿ 3 FPOಗಳು ಇದ್ದಾವೆ. ಒಂದು ಕಾಪಿನಾಡಿನಲ್ಲಿ ಅರೇಹಳ್ಳಿ, ಇನ್ನೊಂದು ಹೆಚ್ಚಿ ಅಂತ ಬೇಲೂರು ಕಸ್ಬಾ, ಹಳೇಗೂಡು ಮಾದಿಹಳ್ಳಿ ಹೋಗಿ ಸಂಬಂಧಪಟ್ಟಂಗೆ 1,000 ಜನ ನೀವು ಅದಕ್ಕೆ ಮೆಂಬರ್ ಆಗಬೇಕು. ಯಾವ ಸಹ 300 ದಾಟಿಲ್ಲ, 2,000 ರೂಪಾಯಿ ಶೇರ್ ಕಟ್ಟಬೇಕು ನೀವು. 1,000 ಕಟ್ಟಿದ್ರೆ ನಿಮ್ಗೆ 20 ಲಕ್ಷ ರೂಪಾಯಿ ದುಡ್ಡು, ಆದರೆ ಇನ್ನು 20 ಲಕ್ಷ ರೂಪಾಯಿ ಸರ್ಕಾರವೇ ಪ್ರಧಾನಿಗಳ ಒಂದು ಇದ್ರ ಮಾರ್ಗದರ್ಶನದ ಮೇಲೆ ರೂಪಿಸತಕ್ಕಂಥದ್ದು ಇವರ ಕೊಡುಗೆ ಇದು. ಇದನ್ನ ಪ್ರಾರಂಭ ಮಾಡ್ಕೊಳ್ಳಿ. ಕೃಷಿ ವಸ್ತುಗಳನ್ನು ನೇರವಾಗಿ ನಾವು ರಾ ಮೆಟೀರಿಯಲ್ ರೀತಿಯಲ್ಲಿ ಮಾರಾಟ ಮಾಡೋದು ಬೇಡ, ಸಿದ್ಧ ವಸ್ತುಗಳನ್ನು ನಾವು ಉತ್ಪನ್ನ ಮಾಡಬೇಕು. ಹಿಂದೆ ಬ್ರಿಟಿಷ್ ಏ ಮಾಡಿರು, ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನು, ಇಲ್ಲಿರ್ತಕ್ಕಂಥ ಕೃಷಿಯನ್ನು, ಇಲ್ಲಿರ್ತಕ್ಕಂಥ ಕಲೆಯನ್ನು, ಕುಶಲ ಕೈಗಾರಿಕೆಯನ್ನು ಎಲ್ಲ ನಾಶ ಮಾಡಿ ದೇಶದಾದ್ಯಂತ ರೈಲು ಹಳಿಗಳನ್ನು ಹಾಕಿ ಇಲ್ಲಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಎಲ್ಲ ಅವ್ರ ದೇಶಕ್ಕೆ ಕೊಂಡೊಯ್ತಿದ್ರು, ಅಲ್ಲಿ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಿ ನಮ್ಮನ್ನು ಮಾರ್ಕೆಟ್ ಮಾಡ್ಕೊಂಡಿದ್ರು. ಅದು ಆಗಬಾರ್ದು. ಈ ದೇಶದಲ್ಲಿ ಉತ್ಪಾದಕ ಸಂಸ್ಥೆಗಳನ್ನು ಬೆಳೆಸಬೇಕು. ನೀವೇ ನಿಮಗೆ ಪತ್ರದಲ್ಲಿ ಸಿಗ್ತಕ್ಕಂಥ ಯಾವ್ದಾದ್ರು ವಸ್ತುನ ಮಾಡಿ, ರಾಗಿ ಉಪ್ಪಿಟ್ಟನ್ನ ಮಾರ್ಕೆಟಿಂಗ್ ಯಾಕೆ ತರಬಾರು? ರೆಡಿಮೇಡ್ ಶ್ರೀಮಂತರು ಹೆಚ್ಚು ಹೆಚ್ಚು ಇವತ್ತು ಇಷ್ಟಪಡ್ತಿದ್ದಾರೆ. ತೆಂಗಿನ ಉತ್ಪನ್ನ ಕೊಬ್ಬರಿ ಇರ್ಬೋದು, ತೆಂಗಿನ ಪೌಡರ್ ಇರ್ಬೋದು, ಬೇಕಾದಷ್ಟು ಮಾರುಕಟ್ಟೆಯನ್ನು ಹಿಡಿದು ಒದಿಸಿಕೊಡಕ್ಕೆ ಪರಮ ಪೂಜ್ಯರು ನಿಮ್ ಜೊತೆ ಇದ್ದಾರೆ, ಸರ್ಕಾರ ನಿಮ್ ಜೊತೆ ಇದೆ. ಪುಷ್ಪಗಿರಿ ಟ್ರೇಡ್ ಮಾರ್ಕ್ನಲ್ಲಿ ಇವತ್ತ ಕಾಫಿ ಇವತ್ತ ಆಗಿದೆ, ತನ್ನದಾದಂಥ ಪ್ರಾಡಕ್ಟ್ ಉತ್ಪಾದನೆ. ಈ ರೀತಿಯಾದ ಪ್ರಾಡಕ್ಟ್ಗಳು ರಾಗಿ ಹಿಟ್ಟು ಮಾಡ್ಬೋದು, ಜೋಳದ ಹಿಟ್ಟು ಮಾಡ್ಬೋದು, ಹೊರದೇಶಗಳಿಗೆ ಕಳಿಸ್ಕೊಡ್ಬೋದು. ಆ ಮೂಲಕ FPOಗಳು ಸಿದ್ಧ ವಸ್ತುಗಳನ್ನು ತಯಾರು ಮಾಡಿ ನೀವು ಮಾರುಕಟ್ಟೆಗೆ ಬಿಡ್ತಕ್ಕಂಥ ಕೆಲಸ ಮಾಡಿದರೆ ಅದ್ರ ಲಾಭ ನಿಮ್ಮ ಸಂಸ್ಥೆ ಆಗುತ್ತೆ, ಅದ್ರ ಲಾಭ ನಿಮ್ಮಲ್ಲಿರ್ತಕ್ಕಂಥ 100 ಜನ ಶೇರ್ದಾರಿಗಾಗುತ್ತೆ, ಅದ್ರ ಲಾಭ ರಾಗಿ ಕೇವಲ 3 ರೂಪಾಯಿ ಮಾರ್ತಕ್ಕಂಥದ್ದು ನೀವು ಮಾರ್ಕೆಟಿಂಗ್ ಮಾಡಿದರೆ 300 ರೂಪಾಯಿ ಸಿಗ್ತಕ್ಕಂಥ ಕಾಲು ಬರುತ್ತೆ. ಜಾಸ್ತಿ ಯುವಕರು ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ತಮ್ಮ ಹಳ್ಳಿಯಲ್ಲೇ ನೀವು ಆ ಒಂದು ಬದುಕನ್ನು ರೂಪಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತ ಹೇಳುತ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಗೌರವ ಸಮರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು, ರೈತರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು, ಆಗ ಅವರ ಆದಾಯ ದ್ವಿಗುಣವಾಗುತ್ತದೆ. ಇಂದು ರೈತರನ್ನು ಸದೃಢರನ್ನಾಗಿಸುವತ್ತ ಸರ್ಕಾರ ಗಮನಹರಿಸುತ್ತಿದೆ. ರೈತಶಕ್ತಿ ಮೂಲಕ ಡೀಸೆಲ್ಗೆ ಸಬ್ಸಿಡಿ, ಸಾವಯವ ಕೃಷಿಗೆ ಒತ್ತನ್ನು ನೀಡುತ್ತಿದೆ. ಇದಕ್ಕೆ ಪೂರಕವಾಗಿ ಕೃಷಿಕರು ಸಮಗ್ರ ಕೃಷಿಯನ್ನ ಮಾಡಿ ಯಶಸ್ಸನ್ನ ಗಳಿಸಬಹುದು ಎಂದು ತಿಳಿಸಿದರು. ಅನ್ನ ಕೊಡುವಂತ ಶಕ್ತಿ ಇದ್ದಿದ್ದು ಕೇವಲ ರೈತನಿಗೆ ಮಾತ್ರ. ಅಂತ ಅನ್ನ ಕೊಡುವಂತ ರೈತನಿಗೆ ಒಂದು 100 ನಮನಗಳು ಅನ್ನೋದಕ್ಕೆ ಜೈ ಕಿಸಾನ್ ಅಂತೇಳಿ ನಾವು ಪ್ರಾರಂಭ ಮಾಡಿ, ಮತ್ತು ನಮ್ಮ ಎಲ್ಲ ಕೃಷಿ ಅಧಿಕಾರಿಗಳ ಮೊಬೈಲ್ ಟೋನ್ ಕೂಡ ರೈತ ಗೀತೆಯೇ ಪ್ರಾರಂಭ ಆಗ್ತಾ ಇದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತಾರೆ. ಇವತ್ತು ಕೃಷಿ ನಾಶ ಆದರೆ ದೇಶಕ್ಕೆ ದುರ್ಭಿಕ್ಷ ಬರ್ತದೆ. ಸರ್ವಜ್ಞ ಹೇಳ್ತಾನೆ, ನಾನು ಸರ್ವಜ್ಞ ನಾಡಿಂದ ಬಂದವನು, ನಮ್ಮ ಸ್ವಾಮೀಜಿಗಳು ಕೂಡ ಅಲ್ಲಿಂದನೇ ಬಂದಂಥವ್ರು. ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳಿದ್ದನು. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಯ್ಯ, ಆತನ ತನುಸುದ್ದ ಮನಸುದ್ದ ನಡೆಸುದ್ದ ನುಡಿಸುದ್ದ, ಆತನ ಮನೆಯ ಒಳ ಹೊಕ್ಕು ಲಿಂಗಾರ್ಚನೆ ಮಾಡುವ ಗುರು ಪಾವನ ಕೂಡಲ ಸಂಗಮ ದೇವ ಅಂತ. ಅಂದರೆ ಕೃಷಿಗೆ ಎಷ್ಟೊಂದು ಮಹತ್ವ ಎಂದೆಂದೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಒಂದು ಅರ್ಥೈಸ್ಕೋಬೇಕಾಗ್ತದೆ. ಅಂಥ ಕೃಷಿಕನನ್ನು ಇವತ್ತು ಸದೃಢನನ್ನಾಗಿ ಮಾಡಬೇಕು, ಸಬಲನನ್ನಾಗಿ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಾಗಿ ಮಾಡಬೇಕು, ರೈತನ ಆದಾಯ ದ್ವಿಗುಣಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಜರುಗಿಸ್ತಾ ಇದ್ದೇವೆ. ಕೃಷಿಕ ಕೇವಲ ಕೃಷಿಕನಾಗಿದ್ದರೆ ಸಾಲದು, ಕೃಷಿಯನ್ನು ಮಾಡಿಕೊಂಡಿದ್ರೆ ಸಾಲದು, ಕೃಷಿ ಉದ್ಯಮ ಆಗಬೇಕು, ರೈತೋದ್ಯಮ ಪ್ರಾರಂಭ ಆಗಬೇಕಾಗಿದೆ. ನಮ್ಮ ಕೃಷಿ ಇಲಾಖೆ ಎಲ್ಲಿವರೆಗೂ ಅವರಿಗೆ ರೈತರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ವಿ ಅಂದರೆ ಬಿತ್ತಲಿಕ್ಕೆ ಬೆಳೀಲಿಕ್ಕೆ ಕೊಯ್ಯೋವರೆಗೂ ರೈತನ ಕೈ ಹಿಡಿತಾ ಇದ್ವಿ. ಅಷ್ಟು ಮಾಡಿದರೆ ಸಾಲದು. ಇವತ್ತು ರೈತರನ್ನು ಉದ್ಯಮಿಗಳನ್ನಾಗಿ ಮಾಡಬೇಕು, ಅವನು ಬೆಳೆದಂಥ ಬೆಳೆಯನ್ನು ಪರಿವರ್ತನೆ ಮಾಡಿ ಅವನು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಬೇಕು. ತಾನೇ ಸ್ವಂತ ಸಣ್ಣ ಪುಟ್ಟ ಇಂಡಸ್ಟ್ರಿಗಳನ್ನು ಹಾಕ್ಕೊಂಡು ಮಾರಿದಾಗ ಮಾತ್ರ ರೈತರ ಆದಾಯ ಹೆಚ್ಚು ಆಗಲಿಕ್ಕೆ ಸಾಧ್ಯತೆ ಇದೆ. 50 ರೂಪಾಯಿ ಸಿಗಲ್ಲಿ 500 ರೂಪಾಯಿ ಸಿಗ್ತದೆ. ಇಲ್ಲಾಂದರೆ ರೈತ 3 ತಿಂಗಳು 6 ತಿಂಗಳು ಬೆಳೆದು ತಂದಂಥ ಬೆಳೆಗೆ ಒಂದು ವಾರದಲ್ಲಿ ತಗೊಂಡು ಹೋದಂಥ ವ್ಯಾಪಾರಸ್ಥ ಶ್ರೀಮಂತ ಆಗ್ತಾನೆ, ರೈತ ಎಲ್ಲಿರಬೇಕು ಅಲ್ಲೇ ಇರ್ತಾನೆ. ಸೊ ಹಾಗಾಗಿ ರೈತನನ್ನು ಇವತ್ತು ಸದೃಢ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸರ್ಕಾರಗಳು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ವಿ. ಕೃಷಿ ಅಂದರೆ ಇವತ್ತು ಎಲ್ರಿಗೂ ಕೂಡ ಒಂಥರ ನೆಗ್ಲೆಕ್ಟೆಡ್ ಸೈಡ್. ಅದು ಯಾರು ಮಾಡ್ತಾರೆ ಕೃಷಿನ? ಇವತ್ತು ಯಾರನ್ನ ಕೇಳಿ, ಕೃಷಿಕರನ್ನ ಕೇಳಿ, ಏನು ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ 3 ಜನ ಇದ್ದಾರೆ. ಏನು ಮಾಡ್ತಾರೆ ಅಂದರೆ ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, 3ನೇ ದಡ್ಡ ಇದ್ದಾರೆ, ಅವ್ನು ಬೇಸಾಯಕ್ಕೆ ಹಚ್ಚಿದ್ವಿ ಅಲ್ವಾ? ದಡ್ಡ ಇದ್ದವನು ಬೇಸಾಯಕ್ಕೆ, ಆದರೆ ಡಾಕ್ಟ್ರು ಇಂಜಿನಿಯರ್ ಅನ್ನ ಕೊಡಲ್ಲ, ದಡ್ಡನೇ ಅನ್ನ ಕೊಡೋದು. ಖಂಡಿತ ದಡ್ಡ ಅಲ್ಲ ಅವನು. ರೈತ ಒಬ್ಬ ವಿಜ್ಞಾನಿ, ತಾನು ಕಂಡು ಹಿಡಿದು ತಾನು ದೇಶಿ ಮಣ್ಣಿನಲ್ಲಿ ಮುಷ್ಟಿ ಬೀಜವನ್ನು ಹಾಕಿ ಬುಟ್ಟಿ ಬೀಜವನ್ನು ತೆಗೆದು ಅನ್ನ ಕೊಡುವಂಥ ಒಂದು ಶಕ್ತಿ ರೈತನಿಗೆ ಇವತ್ತಿದೆ. ಈಗ ನಾಳೆ 31ನೇ ತಾರೀಕು ಇನ್ನೊಂದು ಯೋಜನೆಯನ್ನು ಮಾಡಿದ್ದೀವಿ ನಾವು. ನನ್ನ ಒಂದು ಕನಸಿತ್ತು, MLA ಆದಾಗ ಯೋಚನೆ ಮಾಡಿದ್ದೆ ಮೊದಲನೇ ಬಾರಿಗೆ, ಈ ಮೀನು ಹಿಡೀಲಿಕ್ಕೆ ಮೀನುಗಾರರ ಬೋಟ್ಗಳು ಏನಿದ್ದಾವೆ ಅವಕ್ಕೆ ಡೀಸೆಲ್ಗೆ ಸಬ್ಸಿಡಿ ಕೊಡ್ತದೆ ಸರ್ಕಾರ. ಇವತ್ತು ರೈತರು ಸಂಪೂರ್ಣವಾಗಿ 99% ಯಾಂತ್ರೀಕರಣದಲ್ಲೇ ಬೇಸಾಯ ಮಾಡುವಂಥದ್ದು. ರೈತರು ಬಳಸುವಂಥ ಟ್ರ್ಯಾಕ್ಟರ್ ಡೀಸೆಲ್ಗೆ ಯಾಕೆ ಸಬ್ಸಿಡಿ ಕೊಡಬಾರ್ದು ಅನ್ನೋದು ನನ್ನ ಒಂದು ಯೋಚನೆ ಇತ್ತು. ಅದು ಅಲ್ಲಿಂದ ಇಲ್ಲಿವರೆಗೂ ಆಗಲಿಲ್ಲ, ಕೊನೆಗೆ ಕೃಷಿ ಸಚಿವನಾದ ಮೇಲೆ ಈಗೂ ಮಾಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಲೆಕ್ಕ ಹಾಕಿದ್ವಿ. ಒಂದು ಎಕರೆಗೆ ಮೊದಲು ಉಳುಮೆ ಮಾಡಿ ಬಿತ್ತಿ ಕೊಯ್ಯೋವರೆಗೂ ಕೊಯ್ದಾದ ನಂತರ ನೇಗಿಲು ಹೊಡಿಲಿಕ್ಕೆ 20 ಲೀಟರ್ ಡೀಸೆಲ್ ಬೇಕು. ನಾವು ಈ ವರ್ಷ 10 ಲೀಟರ್ಗೆ ಡೀಸೆಲ್ ಸಬ್ಸಿಡಿಯನ್ನು ಕೊಡ್ತೇವೆ. ಒಂದು ಎಕರೆಗೆ 250 ರೂಪಾಯಿ ಒಂದು ಎಕರೆಗೆ, 5 ಎಕರೆವರೆಗೂ ಸಣ್ಣ ರೈತರು ದೊಡ್ಡ ರೈತರು ಅಂತೆಲ್ಲ 5 ಎಕರೆವರೆಗೂ 1,250 ರೂಪಾಯಿಯನ್ನು ರೈತ ಶಕ್ತಿ ಅನ್ನೋಂಥ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಾಳೆ 31ನೇ ತಾರೀಕು ಆ ರೈತರ ಹಣ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗುವಂಥ ಕೆಲಸ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರು ಬಿತ್ತನೆ ಕಾಲದಲ್ಲಿ ಗೊಬ್ಬರ ಬೀಜಕ್ಕೆ ಹೋಗಿ ಸಾಲಗಾರರ ಹತ್ರ ಸಿಕ್ಕಾಕೊಂತಾರೆ ಅಂತ ಹೇಳಿ ಇವತ್ತು 6,000 ರೂಪಾಯಿಗಳನ್ನು 3 ಕಂತದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಆ ರೈತರಿಗೆ 10,000 ರೂಪಾಯಿಗಳನ್ನು ವರ್ಷಕ್ಕೆ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಕರ್ನಾಟಕಕ್ಕೆ 9,000 ರೂಪಾಯಿ ಕೇಂದ್ರ ಸರ್ಕಾರದಿಂದ, 4,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಕೂಡ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಪ್ರಧಾನಮಂತ್ರಿಗಳ ಒಂದು ಕನಸು ರೈತರ ಆದಾಯ 2023ಕ್ಕೆ ದ್ವಿಗುಣ ಆಗಬೇಕು ಅಂತ. ದ್ವಿಗುಣ ಆಗೋದು ಹೇಗೆ? ರೈತ ಅದಕ್ಕೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತೇಳಿ 1,00,000 ಕೋಟಿ ರೂಪಾಯಿಗಳನ್ನು ಇವತ್ತು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಇಟ್ಟಿದ್ದಾರೆ. ಯಾವುದೇ ರೈತರು ಕೋಲ್ಡ್ ಸ್ಟೋರೇಜ್ ಮಾಡಬೇಕೋ, ಫ್ಯಾಕ್ಟ್ರಿ ಮಾಡಬೇಕಿದ್ರೆ 2 ಕೋಟಿ ರೂಪಾಯಿಯನ್ನು 3% ಬಡ್ಡಿಯಲ್ಲಿ 7 ವರ್ಷದವರೆಗೂ ನಾವು ಕೊಡ್ತೇವೆ. ಅದನ್ನು ಬಳಕೆ ಮಾಡ್ಕೋಬೇಕು. ಇವತ್ತು ರೈತ ಉದ್ಯಮಿ ಆಗಬೇಕು ಅಂತ ಹೇಳಿದರೆ ಅವನಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತು ಆ ನಿಟ್ಟಿನಲ್ಲಿ ರೈತ ತಾನು ಬೆಳೆದಂಥ ಬೆಳೆಗಳನ್ನು, ಆಹಾರ ಇರ್ಬೋದು, ಯಾವುದೇ ಬೆಳೆಗಳು ಇರ್ಬೋದು, ಇವತ್ತು ಅದನ್ನು ಮಾಡೋದ್ರ ಜೊತೆಗೆ ಮತ್ತು ಅದಕ್ಕೆ 10,000 ಕೋಟಿ ರೂಪಾಯಿಗಳನ್ನು ಇವತ್ತು ಆತ್ಮನಿರ್ಭರ ಯೋಜನೆಯಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ FPOಗಳು ಏನು ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಹೇಳಿದ್ರು, ಈಗೇನು ಸ್ವಾಮೀಜಿಯವರು ಇಲ್ಲಿ ಮಾಡ್ತಾ ಇದ್ದಾರೆ, ಆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಪ್ರಧಾನಮಂತ್ರಿ ಕಿರು ಉದ್ಯಮ ಯೋಜನೆಯಲ್ಲಿ ಇವತ್ತು 50% ನಾವು ಸಬ್ಸಿಡಿ ಕೊಡ್ತೇವೆ. 35% ಕೇಂದ್ರ ಸರ್ಕಾರ ಕೊಡ್ತದೆ, 15% ರಾಜ್ಯ ಸರ್ಕಾರ, 15 ಲಕ್ಷದವರೆಗೂ ಸಬ್ಸಿಡಿಯನ್ನು ಕೊಡ್ತೇವೆ. ನೀವು ಸಣ್ಣ ಪುಟ್ಟ ಫ್ಯಾಕ್ಟ್ರಿ, ಹಪ್ಪಳದ ಫ್ಯಾಕ್ಟ್ರಿ ಇರ್ಬೋದು, ಸ್ಯಾವ್ಗಿ ಫ್ಯಾಕ್ಟ್ರಿ ಇರ್ಬೋದು, ರೊಟ್ಟಿ ಫ್ಯಾಕ್ಟ್ರಿ ಇರ್ಬೋದು, ಚಟ್ನಿ ಫ್ಯಾಕ್ಟ್ರಿ ಇರ್ಬೋದು, ಯಾವುದನ್ನೇ ಮಾಡಿ, ನೀವು ಬೆಳೆದಂಥ ಬೆಳೆಯನ್ನು ನೇರವಾಗಿ ಮಾರದೇನೆ ನೀವೇ ಅದನ್ನು ಆಹಾರ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಉದ್ಯಮ ಮಾಡಿಕೊಂಡ್ರೆ ರೈತರ ಆದಾಯ ದ್ವಿಗುಣ ಆಗೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಕೋಲಾರದಲ್ಲಿ ಮಳೆನೇ ಆಗೋದಿಲ್ಲ, 1-1.5 ಸಾವಿರ ಅಡಿ ಹೊಡೆದ್ರೆ 1 ಇಂಚ್ ನೀರು ಬರ್ತದೆ. ಮಂಡ್ಯ ಜಿಲ್ಲೆಯಲ್ಲಿ 2 ಬೆಳೆಗಳನ್ನು ಬೆಳೀತಾರೆ, 1 ಭತ್ತ 1 ಕಬ್ಬು. ಕೋಲಾರ ಜಿಲ್ಲೆಯಲ್ಲಿ ಸಮಗ್ರ ಕೃಷಿ ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. 1 ಎಕರೆ ಇದ್ರೆ 7-8 ರೀತಿ ಬೆಳೆಗಳನ್ನು ಬೆಳೀತಾರೆ, ಹಣ್ಣು ಬೆಳೀತಾರೆ, ತರಕಾರಿ ಬೆಳೀತಾರೆ, ರಾಗಿ ಬೆಳೀತಾರೆ, ಹಸುಗಳನ್ನು ಕಟ್ತಾರೆ, ಕುರಿಗಳನ್ನು ಸಾಕ್ತಾರೆ. ಈ ರೀತಿಯಾಗಿ ಅಲ್ಲಿ ಸಮಗ್ರ ಕೃಷಿಯನ್ನು, ಕುರಿ ಸಾಗಾಣಿಕೆ ಕೂಡ ಕೃಷಿನೇ, ಮೀನು ಸಾಗಾಣಿಕೆ ಕೃಷಿ, ಜೇನು ಸಾಗಾಣಿಕೆ ಕೃಷಿ, ಇವೆಲ್ಲವನ್ನ ಮಾಡೋದ್ರಿಂದ ಇವತ್ತು ಕೋಲಾರ ರೈತರು ಸಮೃದ್ಧರಾಗಿದ್ದಾರೆ. ಕೋಲಾರ ಜಿಲ್ಲೆಗೆ ರೈತರೊಂದಿಗೆ 1 ದಿನ ಅನ್ನೋಂಥ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋದಾಗ ಒಬ್ಬ ನಾಗರಾಜ್ ಅನ್ನೋಂಥ ರೈತನ ಹೊಲಕ್ಕೆ ಹೋಗಿದ್ದೆ ನಾನು. 1.5 ಎಕರೆ ಜಮೀನಿತ್ತು, ಒಂದು ಕಡೆ ರೇಷ್ಮೆ ಗೂಡು ಇತ್ತು, ಇನ್ನೊಂದು ಕಡೆಗೆ 30-60 ಅಡಿ ಶೆಡ್ ಮಾಡಿ ಅದರಲ್ಲಿ 100 ಕುರಿಯನ್ನು ಸಾಕಿದ್ರು. ಅದರ ರೇಷ್ಮೆಯಲ್ಲಿ ಆ ಕುರಿಗೂ ಹಾಕ್ತಾರೆ, ರೇಷ್ಮೆಯಲ್ಲಿನ ರೇಷ್ಮೆ ಹುಳುಕೂ ಹಾಕ್ತಾ ಇದ್ರು. ನಾನು ಕೇಳಿದೆ, ಏನಪ್ಪ ನಾಗರಾಜ್ ಎಷ್ಟು ದುಡಿತೀಯ 1 ವರ್ಷಕ್ಕೆ ಅಂತ ಕೇಳಿದೆ. ಆಗ ಅವನು ಹೇಳಿದ, 6 ತಿಂಗಳಿಗೆ 8 ಲಕ್ಷ ದುಡಿತೀನಿ ರೀ ಅಂತ ಅಂದ ಕುರಿ ಸಾಕಾಣಿಕೆ. 1 ವರ್ಷಕ್ಕೆ 16 ಲಕ್ಷ ರೂಪಾಯಿ. 100 ಕುರಿಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಒಬ್ಬ ರೈತನಿಗೆ 1.5 ಎಕರೆ ಜಮೀನು ಇಟ್ಕೊಂಡವರಿಗೆ ಬರ್ತದೆ ಅಂತ ಹೇಳಿದ್ರೆ ಕೃಷಿ ಯಾಕೆ ಲಾಭದಾಯಕವಲ್ಲ? ಇವತ್ತು ನಾವು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರ್ದು, ಕುರಿ ಸಾಕಾಣಿಕೆ ಮಾಡಬಾರ್ದು, ಕೋಳಿ ಸಾಕಾಣಿಕೆ ಮಾಡಬಾರ್ದು, ನಮ್ಮಷ್ಟಕ್ಕೆ ನಾವೇ ನಿರ್ಬಂಧಗಳನ್ನು ಹಾಕೊಂಡ್ಬಿಟ್ಟಿದ್ದೀವಿ. ವೃತ್ತಿ ಯಾವ ಕೆಲಸ ಕಾಯಕವೇ ಕೈಲಾಸ, ಆ ಕೆಲಸ ಈ ಕೆಲಸ ಅಲ್ಲ. ಕಳ್ಳತನ ಮಾಡೋ ತಪ್ಪು, ಉಳಿದ ಕೆಲಸ ಮಾಡೋ ತಪ್ಪು. ಆದರೆ ದುಡಿದು ತಿನ್ನೋಂಥವನಿಗೆ ಯಾವ ಕೆಲಸ ಮಾಡಿದರೂ ಕೂಡ ಅದರಿಂದ ಬೆಲೆ ಬರ್ತದೆ ಅನ್ನೋಂಥದ್ದನ್ನು ನಾನು ಅದೊಂದು ಉದಾಹರಣೆ ಹೇಳಿದೆ. ಈ ದಿನ ನನ್ನನ್ನು ಇಲ್ಲಿ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ಕೆಲ ಸಮಯ ಕಳೆಯಲು ಅವಕಾಶ ಮಾಡಿಕೊಟ್ಟಂಥ ಶ್ರೀಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಮಾತನಾಡುತ್ತಾ, ಸಿರಿಧಾನ್ಯಗಳ ಮೌಲ್ಯ ಹೆಚ್ಚಾಗಿದ್ದು ಅದರ ಸಾಗುವಳಿಯತ್ತ ರೈತರು ಗಮನಹರಿಸಬೇಕಾಗಿದೆ. ಜಗತ್ತಿನಲ್ಲಿ ಶ್ರೇಷ್ಠವಾದ ವಿದ್ಯೆ ಎಂದರೆ ಅದು ಆಹಾರ ಉತ್ಪಾದನೆ ಮಾಡುವುದು. ಕೃಷಿಯಲ್ಲಿ ತಾಂತ್ರಿಕತೆ ಹೆಚ್ಚಾಗಿದ್ದು ಇದನ್ನು ಅಳವಡಿಸಿಕೊಂಡು ರೈತರು ಅಭಿವೃದ್ಧಿಯನ್ನು ಸಾಧಿಸಬಹುದು ಎಂದು ತಮ್ಮ ಆಶೀರ್ವಚನದಲ್ಲಿ ಅವರು ತಿಳಿಸಿದರು. ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಮಗೊಂದು ಹಸಿವಿತ್ತು, ಅನ್ನದ ಹಸಿವು. ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಅನ್ನದ ಹಸಿವು ಇಲ್ಲೇ ಇಲ್ಲ. ಎಕ್ಸಸ್ ಆಗಿ ರೇಷನ್ ಬರ್ತಾ ಇದೆ. ಅಕ್ಕಿ ಬರ್ತಾ ಇದೆ. ಮೊನ್ನೆ ಸಚಿವರು ಹೇಳುತ್ತಾ ಅದನ್ನು ಹೇಳಿದರು, ಇವತ್ತು ನಾವೇನಾದರೂ ಬಡವರಿಗೆ ಹೊರಗಡೆ ಕೂರಿಸಿ ಒಂದು ರೊಟ್ಟಿಯನ್ನು ಕೊಡುವಂಥ ಕಾಲದಿಂದ ಸುಮಾರು ಒಂದು 50 ವರ್ಷದಿಂದ ಈಚೆಗೆ ಎಷ್ಟು ಬದಲಾವಣೆ ಆಯಿತು ಅಂತಂದರೆ, ಇವತ್ತು ಎಷ್ಟು ಬೇಕಾದ್ರೂ ತಗೊಂಡು ಹೋಗಿ ಅಕ್ಕಿಯನ್ನು ಅನ್ನ ಮಾಡ್ಕೊಂಡು ಉಣ್ಣು ಅನ್ನುವಂಥ ಮಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತಂದರೆ, ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ, ತುಂಬ ಬದಲಾವಣೆ ಆಗ್ತಾ ಇದೆ. ಆದರೆ ಬೇಕಾಗಿರುವಂಥ ಆಹಾರವನ್ನು ಇವತ್ತು ನಾವು ಬೆಳ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದೇವ ಅನ್ನುವಂಥದ್ದು ಇವತ್ತು ಕಾಡ್ತಾ ಇದೆ. ಯಾಕೆ ಅಂತಂದರೆ, ಹಿಂದೆ ಗೊಬ್ಬರಗಳನ್ನು ಕೊಟ್ಟರು, ಅವಾಗ ಒಂದು ಹಸಿರು ಕ್ರಾಂತಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿ ವೀರ್ಯ ಮತ್ತು DAP ಈ ಥರದ ಗೊಬ್ಬರಗಳನ್ನು ಒಂದು ಉಪ್ಪು ಹಾಕಿದಂಗೆ ಹಾಕ್ರಿ ಅಂತ ಹೇಳಿ ಕೊಟ್ಟರು. ಇವತ್ತದು ಎಷ್ಟು ಮಟ್ಟಿಗೆ ಆಯಿತು ಅಂತಂದರೆ, ಆ ಗೊಬ್ಬರವನ್ನು ಬಿಟ್ಟೆ ನಮಗೆ ಬೆಳೀಲಿಕ್ಕೆ ಆಗದೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಆಹಾರದ ಪದ್ಧತಿಗಳು ತುಂಬ ಗಟ್ಟಿ ಆಹಾರ ಇತ್ತು. ಇವತ್ತು ಆ ಆಹಾರವನ್ನು ನಾವು ಬಿಟ್ಟಿದ್ದರಿಂದ ಎಲ್ಲವನ್ನೂ ಕೆಮಿಕಲ್ ಮುಖಾಂತರನೇ ಇವತ್ತು ಮಾಡ್ತಾ ಇರೋದರಿಂದ ನಮಗೆ ಶಕ್ತಿ ಕುಂದುತ್ತಾ ಬಂತು. ಅವತ್ತು 10 ಜನ 12 ಜನ ಮಕ್ಕಳು, ಒಂದು ಕುಟುಂಬ ಅಂತಂದರೆ 100 ವರ್ಷ ಹತ್ತತ್ರ ಬದುಕ್ತಾ ಇದ್ದಂಥ ಕಾಲ, ಸಣ್ಣ ಗುಡಿಸಲು, ದಷ್ಟಪುಷ್ಟ ಆದ ದೇಹಗಳು, ಒಂದೊಂದು ಚೀಲ ರಾಗಿ ಭತ್ತವನ್ನು ಹೊತ್ತಗಣುವಂಥ ಶಕ್ತಿ ಇರುವಂಥ ರೈತರು ಇವತ್ತು ನಮ್ಮಲ್ಲಿ ಯಾರು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಕಾರಣ, ನಾವು ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ ನಾವು ವೈಜ್ಞಾನಿಕವಾಗಿ ಬೆಳೆದ್ವಿ, ಹಾಗೆ ಮಾನಸಿಕವಾಗಿ ಕೂಡ ಬದಲಾವಣೆ ಕ್ಷೇತ್ರದಲ್ಲಿ ಕಾಲಿಟ್ಟಿವಿ. ಯಾವುದು ಮೂಲವಾಗಿ ಬೇಕಾಗಿತ್ತೋ ಅದನ್ನು ಮರೆಯುವಂಥ ದಿನಗಳನ್ನು ನಾವು ತಂದುಕೊಂಡ್ವಿ. ಯಾವುದು ಶಾಶ್ವತವಲ್ವೋ, ಯಾವುದು ಅಶಾಶ್ವತ ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ಕೈ ಹಾಕ್ತಾ ಹೊರಟಿವಿ. ಇವತ್ತು ನಮ್ಮ ದೇಶದ ಆಹಾರ ಹೇಗಾಗ್ತಾ ಇದೆ ಅಂತಂದರೆ, ಆಕಸ್ಮಿಕವಾಗಿ ನಮಗೇನಾದರೂ ಜನಗಳಿಗೆ ಕೈಯಲ್ಲಿ ದುಡ್ಡಿಲ್ಲದೆ ಹೋಗಿದ್ರೆ, ಆಕಸ್ಮಿಕವಾಗಿ ನೋಟಿನ ಪ್ರಿಂಟ್ ಕಮ್ಮಿ ಆಗಿದ್ರೆ, ನಮ್ಮ ದೇಶದ ಆರ್ಥಿಕತೆ ಕುಸಿದ್ರೆ ಆಹಾರದ ಬೆಲೆ ಅಂತ ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಇವತ್ತು ದೇಶದ ಆರ್ಥಿಕತೆ ಪರಿಸ್ಥಿತಿ ಚೆನ್ನಾಗಿ ಬೆಳೀತಾ ಇರೋದ್ರಿಂದ, ದುಡ್ಡಿನ ಪ್ರಿಂಟ್ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಬಹುಶಃ ನಾವು 1 ರೂಪಾಯಿ ಕೊಡಲಿ 100 ರೂಪಾಯಿ ಕೊಡ್ತಾ ಇದ್ದೀವಿ, 100 ರೂಪಾಯಿ ಕೊಡಲಿ 1,000 ರೂಪಾಯಿ ಕೊಟ್ಟು ಕೊಳ್ತಾ ಇರೋದ್ರಿಂದ ಆಹಾರದ ಪದ್ಧತಿ ನಮಗೆ ಆಹಾರದ ಕೊರತೆ ಕಾಣ್ತಾ ಇಲ್ಲ ಇವತ್ತು. ಹಾಗಾಗಿ ನಾವು ರೈತರೊಂದು ಯೋಚನೆ ಮಾಡಬೇಕಾಗಿದೆ. ಯಾಕೆಂತಂದರೆ, ಇವತ್ತು 10 ರೂಪಾಯಿ ಸಿಗುವಂಥ ವಸ್ತು ಇವತ್ತು 1,000 ರೂಪಾಯಿ ಆಗಿದ್ದು ಹೇಗೆ ಅಂತ ಹೇಳಿ ಒಂದೇ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿ 100% ಆಹಾರದ ಉತ್ಪಾದನೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ. ಆದರೆ ಅದರಲ್ಲಿ ಬೇಕಾಗಿರುವ ಆಹಾರ ಇವತ್ತು ನಮಗೆ ಸಿಗ್ತಾನೇ ಇಲ್ಲ. ಇವತ್ತು ದ್ವಿದಳ ಧಾನ್ಯ ಅಂತ ನೀವೇನು ಕರಿತೀರಿ, ಸಿರಿಧಾನ್ಯ ಅಂತ ಏನು ಕರಿತೀರಿ, ಇವತ್ತು 1 ಕೆಜಿಗೆ ಇವತ್ತು 500-1,000 ರೂಪಾಯಿಯನ್ನು ಕೊಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ, ಅದು ಬೆಳೆದೇ ಇರೋದ್ರಿಂದನೇ ಅಂತಾನೆ ಹೊರತು, ಇನ್ನು ಎಕ್ಸಸ್ ಇತ್ತು ಅಂದರೆ ಯಾಕೆ 1,000 ರೂಪಾಯಿ ಆಗ್ತಿತ್ತು? ಅದು ಇಲ್ಲದೇ ಇರೋದ ಕಾರಣಕ್ಕೆ ಇವತ್ತು ಅದರ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಒಂದು ತಿಳ್ಕೊಳ್ಬೇಕಾಗಿದೆ, ರೈತರು ನಮ್ಮ ದೇಶದೊಳಗೆ ಎಲ್ಲರೂ ಬದುಕ್ತಾರೆ. ಒಬ್ಬ ಬಡವನೂ ಬದುಕ್ತಾನೆ, ಶ್ರೀಮಂತನೂ ಬದುಕ್ತಾನೆ. ಶ್ರೀಮಂತನೂ ಕೂಡ ಅವನೊಂದು ಏಜನ್ನು ಮುಗಿಸಿ ಹೋಗ್ತಾನೆ. ಇವತ್ತು ಎಷ್ಟೋ ಭಿಕ್ಷಕರು ಇರ್ತಾರೆ, ಅವ್ರು ಯಾವತ್ತಾದರೂ ಕೂಡ ಉಪವಾಸ ಮಲಗಿದ್ದನ್ನು ನೋಡಿದರ? ಅಥವಾ ಅವರು ಏನಾರು ಬಹಳ ದುಃಖದಲ್ಲಿ ಬದುಕಿದ್ದನ್ನು ನೋಡಿದರ? ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ರೂಪರೇಷೆಗಳನ್ನು ಕೊಟ್ಟಿದ್ದಾನೆ, ಹೀಗೆ ಬದುಕು ಅಂತ ಹೇಳಿ. ಹಾಗೆ ನಾವು ಬದುಕಬೇಕಾಗುತ್ತೆ. ಹಾಗಾಗಿ ನಮ್ಮ ರೈತರು ಯಾಕೆ ನಾವು ಇನ್ನೊಬ್ಬರನ್ನ ನೋಡಿ ಪಕ್ಕದವ್ರ ಬಿಲ್ಡಿಂಗ್ ಕಟ್ಟಿದ್ರು, ಪಕ್ಕದವ್ರ ಕಾರ್ ತಗೊಂಡ್ರು, ಇನ್ನೊಂದು ಮಾಡಿದ್ರು ಅಂತ ಹೇಳಿ ನಾವು ಮನಸ್ಸನ್ನು ಆ ಕಡೆ ಬಿಟ್ಟಿದ್ದರಿಂದ ನಾವು ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು, ಕೃಷಿಯನ್ನು ಬಿಟ್ಟು ನಾವು ಬೇರೆ ಕಡೆ ಸಂಪಾದನೆ ಮಾಡಬೇಕು ಅಂತೇಳಿ ಹೋಗುವಂಥ ಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ಇವತ್ತು ಮಾನ್ಯ ಸಚಿವರು ಹೇಳ್ತಾ ಇದ್ರು, ಇವತ್ತು ಜೇನ ಕೃಷಿಕರನ್ನ ಮಾದರಿಯಾಗಿ ಕೊಟ್ಟರು, ಕೋಲಾರದ ಒಬ್ಬ ರೈತರನ್ನ ಮಾದರಿಯಾಗಿ ಕೊಟ್ಟರು. ಇವತ್ತು ನಿಮ್ಮಲ್ಲೂ ಕೂಡ ಇವತ್ತು ರೈತರು ಈ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ಕೃಷಿಕರು ಏನಾಗ್ತಾ ಇದ್ದೀವಿ ಅಂತಂದರೆ ಅದರಿಂದ ವಿಮುಖರಾಗ್ತಾ ಬರ್ತಾ ಇದ್ದೀವಿ. ಕಾರಣ, ಕೃಷಿ ಮಾಡೋರಿಗೆ ಮದುವೆ ಆಗಲ್ಲ, ಕೃಷಿ ಮಾಡೋರಿಗೆ ಬೆಲೆ ಸಿಗಲ್ಲ, ಕೃಷಿ ಮಾಡೋವನಿಗೆ ದುಡ್ಡು ಮಾಡೋಕ್ಕಾಗೋದಿಲ್ಲ, ಈ ಥರದ ಭಾವನೆಗಳು ನಿಮ್ಮಲ್ಲಿ ಬರ್ತಾ ಬರ್ತಾ ಬರ್ತಾ ಹೋಗ್ತಾ ಇದೆ. ಅದಕ್ಕೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂಥ ಮಾತನ್ನು ಹೇಳಿದರು. ಯಾಕೆಂತಂದರೆ, ಜಗತ್ತಿನಲ್ಲಿ ಎಲ್ಲವೂ ವಿದ್ಯೆಗಿಂತ ಕೂಡ ಆಹಾರ ಉತ್ಪಾದನೆ ಮಾಡುವಂಥ ವಿದ್ಯೆ ಇದೆಯಲ್ಲ, ಇದು ಜಗತ್ತಿನಲ್ಲಿ ಶ್ರೇಷ್ಠ ವಿದ್ಯೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ವಿದ್ಯೆಯನ್ನು ನಾವು ಫಾಲೋ ಮಾಡಬೇಕು. ಜಗತ್ತಿಗೆ ಆಹಾರವನ್ನು ಕೊಡುವಂಥ, ಎಲ್ಲರ ಹಸಿವನ್ನು ಹಿಂಗಿಸುವಂಥ ರೈತ

ಒಂದೂವರೆ ಮೂರುವರೆ ಮತ್ತು ಒಂಬತ್ತು ತಿಂಗಳಲ್ಲಿ ಮೂರು ವರಸೆ ಪಿಸಿವಿ ಲಸಿಕೆ, ಒಂಬತ್ತು ತಿಂಗಳ ನಂತರ ಒಂದನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಒಂದನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, ಒಂದೂವರೆ ವರ್ಷದಲ್ಲಿ ಎರಡನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಎರಡನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ ಒಂದು, ಐದು ವರ್ಷಕ್ಕೆ ಡಿಪಿಟಿ ಬೂಸ್ಟರ್ ಎರಡು, ಹತ್ತು ಮತ್ತು ಹದಿನಾರು ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.